कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಜೋಡಿ ಗುಂಡಿ ತೋಕ್ಸು ಒಂದು ಗುಂಡಿ ತುಂಬಿದ್ಮೇಲೆ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ಕೆ ಬರ್ತದೆ. ಮೊದಲ ಗುಂಡಿ ಹಂಗ ಆತು ಹೋಗ್ಬಿಟ್ರೆ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬೋದು ಅಂತ. ಹಂಗಂತೆ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೋರಿಸ್ತೇನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489089555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕರ್ನಾಟಕವನ್ನು ಕೋವಿಡ್ 19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಗಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿ ಹೊರಟೆ ನಿಂಬಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿಯಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲಿ ಹೆಚ್ಚು ಲಾಭ ಅಲ್ವೇ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡುತ್ತಿದ್ದೇವೆ. ನಮ್ಮ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗದಲ್ಲಿ ಹೆಚ್ಚು ಹಲಸಿನ ಮರಗಳು ಇರುವಂತದ್ದನ್ನ ನಾವು ಗಮನಿಸಬಹುದು. ಹೆಚ್ಚು ಹಲಸಿನ ಉತ್ಪನ್ನಗಳು ಇಲ್ಲಿ ನಮಗೆ ದೊರಕುತ್ತೆ. ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಕಾಫಿ ತೋಟದಲ್ಲಿ ಮತ್ತೆ ಅಡಿಕೆಯ ತೋಟದಲ್ಲಿ ಸಾಕಷ್ಟು ಹಲಸಿನ ಮರಗಳಿರುತ್ತೆ. ವಿಶೇಷವಾಗಿ ಕಾಫಿ ತೋಟದಲ್ಲಿ ಕಾಫಿಗೆ ಅಗತ್ಯವಿರತಕ್ಕಂತಹ ನೆರಳನ್ನ ದೊರಕಿಸಿಕೊಳ್ಳಿಕ್ಕಾಗಿ ಅನೇಕ ಹಲಸಿನ ಮರಗಳನ್ನ ಬೆಳೆಸಿರುವಂತದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇಲ್ಲೆಲ್ಲ ಹೆಚ್ಚಿನದಾಗಿ ಹಲಸಿನ ಹಣ್ಣು ದೊರಕುತ್ತೆ. ಈ ಹಲಸಿನ ಹಣ್ಣನ್ನ ಒಂದಷ್ಟು ಪ್ರಮಾಣದಲ್ಲಿ ಸೇವನೆಯನ್ನು ಕೂಡ ಮಾಡ್ತಾರೆ. ಯಾವುದೇ ಪದಾರ್ಥ ಆದರೂ ಕೂಡ ನೇರವಾಗಿ ಸೇವನೆ ಮಾಡೋದಕ್ಕಿಂತನೂ ಅದನ್ನ ಮೌಲ್ಯವರ್ಧನೆ ಮಾಡಿ ಸೇವನೆಯನ್ನ ಮಾಡುವಾಗ ಹೆಚ್ಚು ಹೆಚ್ಚು ನಾವು ಅದರ ಬಳಕೆಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಹಲಸಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಅನೇಕ ವರ್ಷಗಳಿಂದ ನಮ್ಮ ಬೇಲೂರು ತಾಲೂಕಿನ ಸಂಪಿಗೆ ಮರದ ಕೊಪ್ಪಲಿನ ಉಷಾ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನೇಕರಿಗೆ ಹಲಸನ್ನ ಹೇಗೆ ನಾವು ಬಳಸಬೇಕು ಮತ್ತು ಹೇಗೆ ಅದರ ಮೌಲ್ಯ ವರ್ಧನೆಯನ್ನ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಒಂದಷ್ಟು ಹಲಸಿನ ದೋಸೆ ಮಾಡುವಂಥದ್ದು, ಹಲಸಿನ ಇಡ್ಲಿ ಮಾಡುವಂಥದ್ದು ಇದಷ್ಟೇ ಗೊತ್ತಿರುತ್ತೆ. ವಿಶೇಷವಾಗಿ ಉಷಾ ಅವರು ಹಲಸಿನಿಂದ ಹಪ್ಪಳವನ್ನ ತಯಾರಿಸ್ತಾರೆ, ಹಲಸಿನ ಹೋಳಿಗೆಯನ್ನ ತಯಾರಿಸ್ತಾರೆ, ಹಾಗೆ ಹಲಸಿನ ಬೀಜದ ಗಾರ್ಗಿಯನ್ನ ತಯಾರಿಸ್ತಾರೆ. ಇನ್ನೂ ಅನೇಕ ತರಹದ ಪದಾರ್ಥಗಳನ್ನ ಅವರು ಹಲಸಿನಲ್ಲಿ ಮೌಲ್ಯವರ್ಧನೆ ಮಾಡಿ ಬಳಸುವಂಥದ್ದು. ಹೇಗೆ ಇದನ್ನ ಮಾಡ್ತಾರೆ, ಇದರಿಂದ ಏನೆಲ್ಲ ಅನುಕೂಲಗಳನ್ನ ಅವರು ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಅವರಿಂದನೇ ಕೇಳಿ ಈಗ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಉಷಾ ಅವರಿಗೆ. ನಮಸ್ಕಾರ ಉಷಾ ಅವರೇ. ನೀವು ಮೂಲಭೂತವಾಗಿ ಕೃಷಿಕರು, ಎಷ್ಟು ಜಮೀನಿದೆ, ಏನೆಲ್ಲ ಕೃಷಿ ಮಾಡ್ತೀರಿ? 3 ಜಮೀನಿದೆ, ಒಂದರಲ್ಲಿ ತೆಂಗು ಅಡಿಕೆ ಹಾಕಿದೀವಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾವು, ಸ್ವಲ್ಪ ರಾಗಿ ಬೆಳೆಯಕ್ಕೆ ಬರೀ ಜಮೀನಿದೆ. ರಾಗಿ, ಜೋಳ ಎಲ್ಲ ತರಕಾರಿ ಎಲ್ಲದೂ ಹಾಕ್ತಿವಿ. ಅದನ್ನೆಲ್ಲ ಒಂದಷ್ಟು ಮಾಡ್ಕೊಂಡು ಬರ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನೀವು? ಕೃಷಿ ಅಂದ್ರೆ ನಮ್ದು ಮದ್ವೆಯಾಗಿ 20 ಆಯ್ತು. 20 ನಾನು ತೊಡಸ್ಕೊಂಡಿದೀನಿ ಕೃಷಿಯಲ್ಲೇ ತೊಡಸ್ಕೊಂಡಿದೀನಿ. ಹೂವಿನ ಗಿಡ ಮನೆ ಹತ್ರ, ಹಣ್ಣು ಹೂವಿನ ಗಿಡಗಳು ತುಂಬಾನೇ ಬೆಳೆಯೋದು. ನನಗ್ ಟೈಮ್ ಆದಾಗೆಲ್ಲ ನಾನು ಕೆಳಗೆ ಇರ್ತೀನಿ, ಗಿಡಗಳ ಜೊತೆನೇ ಇರ್ತೀನಿ, ಗಿಡಗಳ ಒಳಗೆ ಇರ್ತೀನಿ, ಅದ್ರೊಳಗೆ ನನ್ ಸಂಪರ್ಕ. ಜನಗಳಿಗಿಂತ ಹೆಚ್ಚಾಗಿ ನನ್ ಗಿಡಗಳ ಜೊತೆನೇ ಸಂಪರ್ಕದಲ್ಲೇ ಇರ್ತೀನಿ. ಯಾಕೆ ಹೂವಿನ ಗಿಡಗಳ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ ನಿಮ್ಗೆ? ತುಂಬಾನೇ ಪ್ರೀತಿ ಜನಗಳು. ನಾವ್ ಏನೇ ಮಾತಾಡ್ಲಿ, ಅವರು ಏನಾರು ಒಂದ್ ಮಾತಾಡಿದ್ರು ನನ್ ತಡ್ಕನಕಾಗಲ್ಲ. ಅದು ಜನಗಳು ಮಾತಾಡಕ್ಕಿಂತ ನಾವು ಹೂವಿನ ಗಿಡಗಳ ಜೊತೆನೆ ನಾವ್ ಏನ್ ಬೇಕಾದ್ರೆ ಮಾತಾಡ್ಬೋದು, ಒಂಥರ ಖುಷಿ ಇರುತ್ತೆ. ಅವು ಹೂವು ಎತ್ತದಿಂದ ಹಿಡಿದು ಕಟ್ಟದಿಂದ ಹಿಡಿದು ಅದರೊಳಗೆ ನನಗೆ ತುಂಬಾನೇ ಪ್ರೀತಿ ಇರುತ್ತೆ. ಯಾವ ತರದ ಹೂವಿನ ಗಿಡಗಳನ್ನ ಮನೆಯ ಆವರಣದಲ್ಲಿ ನೀವು ಬೆಳೆಸಿದಿರಿ? ನಾವು ನನ್ನ ತಾಯಿ ಮನೆಯಿಂದಲೂ ನಮ್ಗೆ ತುಂಬಾನೇ ಹೂವಿನ ಗಿಡದ್ದು ಹಾಕೊಂಡೆ ಸೈಟ್ ಇದೆ. ಅದರಲ್ಲಿ ಫುಲ್ ಕಾಟ ಗಿಡನೇ ನಡೆಸಿದ್ರು ನಮ್ ತಂದೆ ಇದ್ದಾಗ. ಅದನ್ನು ನಾನು ಡೈಲಿ ಅದನ್ನು ಪೋಷಣೆ ಮಾಡೋದ್ರಿಂದ ಹಿಡಿದು ಹೂವು ಮಗ್ಗೆತ್ತದ್ರಿಂದ ಹಿಡಿದು ದಿನವಿಡೀ ನಾನು ಅದರಲ್ಲೇ ತೊಡಸ್ಕೊಂತ ಇದ್ದೆ. ಹಂಗಾಗಿ ಅದೇ ಪ್ರೀತಿಯಿಂದ ನಮ್ ಮನೆ ಹತ್ರ ಈಗಲೂ ಅಷ್ಟೇ ಮದ್ವೆಯಾದಾಗಿಂದಲೂ ನಮ್ಮ ಮನೆ ಹತ್ರ ಕಾಕ್ತ ಕನಕಾಂಬ್ರ ತರಕಾರಿಗಳು ಏನ್ ನನಗೆ ಬೇಕಾಗುತ್ತೋ ಒಂದು ಈಸಿಯಾಗಿ ಮೆಂತ್ಯ ಸೊಪ್ಪು ಸೋಂಬಾರ್ ಸೊಪ್ಪು ಬೀನ್ಸ್ ಹಸಿಮೆಣಸಿನ್ಕಾಯಿ ಇಂಥವನ್ನೆಲ್ಲ ನನ್ಗೆ ಅನುಕೂಲ ಆದಂಗೆ ಒಂದು ನನ್ಗೇನಾರು ಅರ್ಜೆಂಟಿಗೆ ಬೇಕು ಹೊರಗಡೆಯಿಂದ ತಂದು ಮಾಡಕ್ಕಿಂತ ಮನೆಯಲ್ಲೇ ಮಾಡೋದು ನಿಮ್ಗೆ ಖುಷಿ ಇರುತ್ತೆ. ಒಟ್ಟಾರೆ ಗಿಡಗಳ ಮೇಲಿನ ಪ್ರೀತಿ ನಿಮ್ಮ ತವರು ಮನೆ ಬಳುವಳಿ. ತವರು ಮನೆ ಬಳುವಳಿ ಇಲ್ಲಿ ಬಂದಲ್ಲೂ ಕೂಡ ನನ್ನ ತಂದೆ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋರು ಎಲ್ಲದನ್ನೂ ನನ್ಗೆ ಫಸ್ಟ್ ಗೆ ತಂದು ಕೊಟ್ಬಿಡೋರು. ಅದ್ ಮಾಡು ಇದ್ ಮಾಡು ನಾನು ಓದಿದ್ದು 10th class ವರೆಗೂ ಅಷ್ಟೇ. ಆಮೇಲೆ ನನ್ಗೆ ಓದಿಸ್ಬೇಕು ಅಂತ ಆಸೆ ಇದ್ರು ನನ್ಗೆ ಒಂಥರ ಬೇರೆ ಕಲೆ ಬಗ್ಗೆ ತುಂಬಾನೇ ಆಸಕ್ತಿ. ಸೀರೆ ಕುಚ್ಚು ಕಟ್ಟೋದು ಸಿಗ್ಜಾಗು ಫಾಲ್ಸು ಅಂತವ ಮಾಡ್ತಾ ಇದ್ದೆ. ಎಂಬ್ರಾಯ್ಡ್ರಿಂಗು ಪೇಂಟಿಂಗು ಇಂಥದ್ರಲ್ಲಿ ಆಸಕ್ತಿ ಇದ್ರಿಂದ ನನ್ಗೆ ಓದೋದಕ್ಕೆ ಅಷ್ಟೊಂದು ಇದಾಗ್ಲಿಲ್ಲ. ಇದೇ ಅನುಭವ ಆಯ್ತು ನನ್ಗೆ. ಇದ್ರ ಜೊತೆಗೆ ನಿಮ್ಮ ಮತ್ತೊಂದು ಹವ್ಯಾಸ ಅಂತ ಅಂದ್ರೆ ಬೇರೆ ಬೇರೆ ಅಂತ ಅಂದ್ರೆ ನಮ್ಗೆ ಲೋಕಲ್ ಆಗಿ ಏನೇನ್ ಸಿಗುತ್ತೋ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾಡುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಹಲಸಿನ ಬೇರೆ ಬೇರೆ ತರಹದ ಉತ್ಪನ್ನಗಳನ್ನ ಮಾಡ್ತೀರ? ಹಲಸಿನಲ್ಲೂ ಮಾಡ್ತೀನಿ, ಮಾವಿನಲ್ಲೂ ಮಾಡ್ತೀನಿ. ನನಗೆ ನಮ್ಮ ಮನೆಯವ್ರಿಗೆ ನನ್ಗೆ ಎಷ್ಟು ಮಾಡ್ಕೊಡ್ತೀನೋ ಅಷ್ಟು ಖುಷಿ ಸಿಗುತ್ತೆ. ಎಲ್ಲದನ್ನು ಮಾಡ್ತೀನಿ. ಹಲಸಿನಲ್ಲಿ ಹಪ್ಪಳ ಮಾಡ್ತೀನಿ. ನಮ್ಮ ಮನೆಯವ್ರು ಊರಿಗೆ ಬಂದಾಗ ಇಬ್ಬರೇ ಅವರೆಲ್ಲ ಹಿಂದೆ ಅವ್ರದ್ದು ನೆಡ್ಕ ಬಂದಿದ್ದೆ ಕಾಳಪ್ಪಳ ಅಕ್ಕಿ ಹಪ್ಪಳ ಒಡ್ರಾಗಿ ಹಪ್ಪಳ ಈ ತರ ಎಲ್ಲ ಮಾಡೋರು. ನಾನು ಚಿಕ್ಕಂದ್ರಿಂದಲೂ ಹಲಸಿನ ಹಪ್ಪಳದ ಬಗ್ಗೆ ನಾನು ತಿಳ್ಕೊಂತಲೇ ಬಂದಿದ್ದೆ. ಅಕ್ಕಪಕ್ಕದಲ್ಲೆಲ್ಲ ಫ್ರೆಂಡ್ಸ್ ಹತ್ರ ಹಲಸಿನ ಹಪ್ಪಳದ ಬಗ್ಗೆನೇ ತಿಳ್ಕೊಂತಿದ್ದೆ. ನಾನೀಗ ತುಂಬಾನೇ ಮಾಡ್ತೀನಿ ಹಲಸಿನ ಹಪ್ಪಳನಂತೂ ಮಾಡ್ತಲೇ ಇರ್ತೀನಿ. ಅದ್ ಟೈಮ್ ಇದ್ದಾಗೆಲ್ಲ ನಾನು ಮಾಡೋ ಅದೇ ಖುಷಿ. ಹಲಸಿನ ಹಪ್ಪಳ ತುಂಬಾನೇ ಮಾಡ್ತೀನಿ. ಹೇಗೆ ಹಲಸಿನ ಹಪ್ಪಳವನ್ನು ಮಾಡುವಂತದ್ದು ಅದಕ್ಕಿಂತ ಮೊದಲು ಹೇಗಿದನ್ನೆಲ್ಲ ಕಲ್ತ್ರಿ ನೀವು? ಅಕ್ಕಪಕ್ಕ ಮಾಡೋರು ತುಂಬಾ ಜನ ಮಾಡೋರು. ನನ್ಗೂ ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಅಡ್ಗೆ ಬಗ್ಗೆನೇ ತುಂಬಾನೇ ಇಂಟ್ರೆಸ್ಟ್ ಹೆಣ್ಮಕ್ಳಿಗೆ ಅದು. ಆದ ಹಂಗಾಗೆ ಬಂತು. ನನ್ನ ತಾಯಿ ಸಪೋರ್ಟ್ ಮಾಡೋರು, ಕುಟ್ಕೊಡೋರು, ಅಯ್ಯೋ ನಿನಗೆ ಯಾರು ಕುಟ್ಕೊಡ್ತಾರೆ ಬಿಡು ಇಷ್ಟೊಂದೆಲ್ಲ ಶ್ರಮ ಪಟ್ಕೊಂಡು ಯಾಕೆ ಮಾಡ್ತೀಯ ಅನ್ನೋರು. ಆದ್ರೂ ನನ್ಗೆ ಅದೇನೋ ನಾನು ಮಾಡ್ಬೇಕು, ಅದು ತಿಳಿದಿದ್ದನ್ನ ನಾನು ಒಂದ್ ಸ್ವಲ್ಪ ನಾರು ಮಾಡಿ ಎಲ್ಲರಿಗೂ ತಿನ್ಸಿ ಖುಷಿ ಪಡ್ಬೇಕು. ನಾವು ತಿನ್ನೋದ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೆ ಖುಷಿ ಪಡಿಸೋದಿದ್ಯಲ್ಲ ಅದು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ. ಎಲ್ಲರಿಗೂ ಎಲ್ಲೋದ್ರೂ ನನ್ನ ನೆನೆಸ್ಕೊಂತಾರೆ. ಇವತ್ತು ಹಲಸಿನ ಹಪ್ಪಳದ ಬಗ್ಗೆ ಒಂದು ಇದನ್ನ ಹೇಳ್ಕೊಟ್ಟಿದ್ಯಲ್ಲ ತುಂಬಾ ಖುಷಿ ಆಗುತ್ತೆ ಅಂತಾರು. ಈಗ ಹಲಸಿನ ಕಾಯಿಯಿಂದ ಹಪ್ಪಳ ಮಾಡೋ ಅಂತ ಹಲಸಿಂದು ತುಂಬಾ ಬಲ್ತಿರೋ ಅಂತ ಕಾಯಿ ಚೆನ್ನಾಗಿ ಬಲ್ತಿರ್ಬೇಕು. ಇನ್ನೇನು ಹಣ್ಣಾಗುತ್ತೆ? ಇನ್ನೇನು ಇನ್ನ 2 ದಿನ 3 ದಿನ ಕಣ್ಣಾಗುತ್ತೆ ಅನ್ನೋ ತರ ಬಲ್ತಿರ ಕಾಯಿ. ಅದನ್ನು ಬಿಡಿಸಿ ಬೀಜನೆಲ್ಲ ತೆಗೆದು ತೋಳನೆಲ್ಲ ಸಣ್ಣಕ್ಕೆ ಪೀಸ್ ಪೀಸ್ ಮಾಡ್ಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಟ್ ಮಾಡ್ಬಿಟ್ಟು ಅದನ್ನು ಕುಕ್ಕರ್ದು ಅಥವಾ ಇಡ್ಲಿ ಪಾತ್ರೆಯಲ್ಲಿ ತುಂಬಾ ತುಂಬಿಟ್ಟು ಕೆಳಗ್ ನೀರ್ ಹಾಕಿ ತುಂಬಿ ಉಸಿರು ಬಾಯಿನಲ್ಲಿ ಬೇಯಿಸೋದು. ಇಡ್ಲಿ ಬೇಯಿಸ್ತೀವಲ್ಲ ಆ ತರ ಬೇಯಿಸಿ ಅದು ಚೆನ್ನಾಗಿ ಫುಲ್ ಮೆತ್ತಗಾಗ್ಬಿಡುತ್ತೆ. ಬೇಯಿಸಿದ ತಕ್ಷಣನೇ ಒಳಕಲ್ಲಲ್ಲಿ ಕುಟ್ಟದ್ರಲ್ಲಿ ಕುಟ್ಟು ಬಿಟ್ರೆ ಫುಲ್ ಹಿಟ್ ಆಗುತ್ತೆ. ಅದಕ್ಕೆ ನಾವು ಏನನ್ನು ಹಾಕಂಗಿಲ್ಲ, ಬರೀ ಮೆಣಸಿನ ಪುಡಿ ಉಪ್ಪು ಜೀರಿಗೆ ಎಳ್ಳು ಇಷ್ಟನ್ ಮಾತ್ರ ಹಾಕಿ ಅದನ್ನ ಕುಟ್ಟು ಬಿಟ್ರೆ ಸೇಮ್ ನಾವು ಹಪ್ಪಳಕ್ಕೆಲ್ಲ ಕಲ್ಸ್ಕೊಂತೀವಲ್ಲ ಹಿಟ್ಟು ತರಾನೇ ಆಗ್ಬಿಡುತ್ತೆ. ಅದನ್ನು ಇನ್ನೇನಿಲ್ಲ, ಪ್ರೆಸ್ ಮಾಡೋದು ಒಣಗಾಕೋದು ತುಂಬಾನೇ ಈಸಿ. ಅದೇನು ಕಷ್ಟ ಪಡೋದಿಲ್ಲ ಈ ಅದನ್ನ ತಿಳ್ಕೊಂಡ್ಬಿಟ್ರೆ ಈಸಿನೇ. ಫಸ್ಟ್ ಎಲ್ಲ ತುಂಬಾನೇ ಬಲವಂತವಾಗಿ ಕೊಟ್ಟರು ಅದನ್ನ ಚೆನ್ನಾಗಿ ಬೇಯಿಸ್ತಾ ಇರ್ಲಿಲ್ಲ. ತಿಳ್ಕಂತ ತಿಳ್ಕಂತ ಈಗ ಈಸಿ ಆಗ್ಬಿಟ್ಟೈತಿ. ಎಷ್ಟು ಹೊತ್ತು ಬೇಯಿಸ್ಬೇಕು ಅದನ್ನ? ಅದನ್ನ 10-15 ನಿಮಿಷ ಅಷ್ಟೇ ಬೇಯಿಸ್ಬೇಕು. ಬೇಯ್ ಬಂದ್ಬಿಡುತ್ತೆ ಅದು ಹಲಸಿನ ಕಾಯಿನ ಮೇಲೆ ಹೋಗುತ್ತೆ. ಒಂದೊಂದು ಸ್ಮೂತ್ ಆಗಿರುತ್ತೆ, ಒಂದೊಂದು ರಫ್ ಆಗಿರುತ್ತೆ. ದಪ್ಪ ಇದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದ್ ಬೇಗ ಬೆಂದ್ಬಿಡುತ್ತೆ, ಚೆನ್ನಾಗಿ ಇಡ್ಲಿ ತರನೇ ಮೆತ್ತಗೆ ಬೆಂದ್ಬಿಡುತ್ತೆ. ಅದು ಹಾಕಿ ಕುಟ್ಟಿದ ತಕ್ಷಣನೇ ಹಿಟ್ಟಾಗ್ಬಿಡುತ್ತೆ. ಒಂದ್ 4-5 ಸಲ ಕುಟ್ಟಿ ಸಾಕು, ಎಲ್ಲ ಹಿಟ್ಟಾಗಿ ಅದಕ್ಕೆ ನಾವು ಒಳಕಲಲ್ಲಿ ಮಿಕ್ಸಿ ಮಾಡಿದ್ರೆ ಇಲ್ಲ ಇಲ್ಲ ಮಿಕ್ಸಿಗೆ ಹಿಡಿಯುತ್ತೆ. ನಾರಿನ ಪದಾರ್ಥ ತುಂಬಾನೇ ಇರೋದ್ರಿಂದ ಮಿಕ್ಸಿಗೆ ಹಿಡಿಯುತ್ತೆ. ಎಷ್ಟು ನುಣುಪಾಗ ಕುಟ್ಬೇಕು ಅದನ್ನ? ನುಣುಪಾಗೆ ಇಲ್ಲ, ದಪ್ಪ ದಪ್ಪ ಕೊಟ್ರೂ ಒಳ್ಳೇದೇ. ಅದರಲ್ಲಿ ತೋಳೆಗಳೆಲ್ಲ ಸ್ವಲ್ಪ ಹಿಂಗ್ ಕಾಣ್ತಾ ಇದ್ರು ಹಲಸಿನ ಹಪ್ಪಳಕ್ಕೆ ಬಳಸಕ್ಕಾಗಲ್ಲ. ಅದಕ್ಕೆ ಕುಟ್ಟಬೇಕಾದ್ರೆ ನಾವು ಅದಕ್ಕೆ ಉಪ್ಪು ಖಾರ ಜೀರಿಗೆ ಎಲ್ಲ ಹಾಕಬಿಟ್ರೆ ತುಂಬಾನೇ ಚೆನ್ನಾಗಿ ಹದವಾಗೆಲ್ಲ ಹೊಂದ್ಕೊಳ್ಳುತ್ತೆ. ಅದು ಕುಟ್ಟದೇನು ತುಂಬಾ ಬೇಕಾಗಿಲ್ವಲ್ಲ, ಸ್ವಲ್ಪ ಕುಟ್ಟಿದ್ರೆ ಸಾಕು. ಹಂಗಾಗಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕುಟ್ಟಬೇಕಾದ್ರೆ ಹಾಕಿದ್ರೆ. ಅದು ಇನ್ನೇನಿಲ್ಲ, ಹಪ್ಪಳದ ಮಿಷನ್ ಅಲ್ಲಿ ಸ್ವಲ್ಪ ಅದು ತುಂಬಾ ಎಣ್ಣೆ ಬರ್ಸಂಗೂ ಇಲ್ಲ, ಕವರ್ ಒಂದ್ ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರೆಸ್ ಮಾಡೋದು ಏನ್ ಬರಲ್ಲ, ಪ್ರೆಸ್ ಮಾಡ್ಬಿಟ್ರೆ ಆಗುತ್ತೆ. ಒಂದ್ ಹಪ್ಪಳಕ್ಕೆ ಎಷ್ಟು ತಗೋಬೇಕು ನಾವು ಹಿಟ್ಟನ್ನ? ಒಂದು ಸ್ವಲ್ಪ ಸಾಕು, ಒಂದು ಗೋಲಿಗಾತ್ರದ್ದು ಅಷ್ಟೇ, ಒಂದ್ ಸ್ವಲ್ಪ ಗೋಲಿಗಾತ್ರಗಿಂತ ಸ್ವಲ್ಪ, ಒಂದು ರವೆ ಉಂಡೆ ಒಂದ್ ಸ್ವಲ್ಪ ಅಷ್ಟೇ, ಮೀಡಿಯಂ ಆಗಿ ಒಂದು ಉಂಡೆ ತಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದನ್ನ ಎಷ್ಟು ದಿವಸ ಒಣಗಿಸ್ಬೇಕಾಗುತ್ತೆ? ಒಣಗ್ಸೋದು ಒಂದ್ ಬಿಸಿಲು ಇದ್ಬಿಟ್ರೆ ಎರಡೇ ದಿನ ಸಾಕು, ಒಂದಿನ ಒಣಗೇ ಬಿಡುತ್ತೆ ಫುಲ್ಲು, ಇನ್ನೊಂದ್ ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಟರೆ ಸಾಕು. ಮಳೆಗಾಲದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಏನೂ ಇಲ್ಲ, ಒಂದ್ ಬಾಕ್ಸಿಗೆ ಹಾಕಿ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಏನು ಆಗಲ್ಲ. ಸ್ವಲ್ಪ ದಿನ ಬಿಸಿಲು ಬಂತು ಅವಾಗ ಮತ್ತೆ ಇನ್ನೊಂದ್ಸತಿ ಬಿಸಿಲಿಗೆ ಹಾಕೋದು, ವರ್ಷಿಡಿನೂ ಬರುತ್ತೆ. ವರ್ಷಿಡಿನೂ ರೆಡಿ ಮಾಡ್ಕೊಂಡು ಮಾಡ್ಬಿಟ್ಟಿರ್ತೀವಿ, ಇದಕ್ಕಿದಂಗೆ ಮೋಡ ಮುಚ್ಕೊಳ್ಳುತ್ತೆ ಅಥವಾ ಮಳೆ ಬರುತ್ತೆ, ಅವಾಗ ಹೆಂಗ್ ಒಣಗಿಸೋದು? ಅವಾಗ ಒಣಗಿಸೋದು ಅಂದ್ರೆ ನಾನು ಒಳಗೆ ಹಾಕ್ಬಿಡ್ತೀನಿ, ಮನೆ ಒಳಗೆ ಏನಿಲ್ಲ, ಬಿಸಿಲಿಗೆ ನಾವು ಹಾಕ್ಬೇಕು ಅನ್ನಂಗಿಲ್ಲ, ಒಳಗೂ ಹಾಕಿ ಒಂದ್ ಫ್ಯಾನ್ ಹಾಕ್ಬಿಟ್ಟು ನಾನು ಒಳಗೆ ಆರಿಸ್ಕೊಂತೀನಿ, ಇಲ್ಲಾಂದ್ರೆ ಹೊರಗಡೆ ಗಾಳಿಗೆ ಸ್ವಲ್ಪ ಸಿಟ್ ಔಟ್ ಅಲ್ಲಿ ಸ್ವಲ್ಪ ಜಾಗ ಇದ್ರೆ ಅಲ್ಲೂ ಹಾಕೊಬಹುದು. ಆಮೇಲೆ ಬೇಕಾದ್ರೆ ಎರಡ್ ದಿನ ಬಿಟ್ಟು ಬಿಸಿಲು ಬಂದ್ರೆ ಬಿಸಿಲಿಗೆ ಹಾಕಬಹುದು. ಒಂದು ಸಾಮಾನ್ಯ ಗಾತ್ರದ ಹಲಸಿನ ಹಣ್ಣಲ್ಲಿ ಅಥವಾ ಕಾಯಿನಲ್ಲಿ ಎಷ್ಟು ನಾವು ಹಪ್ಪಳವನ್ನು ಮಾಡಬಹುದು? ಒಂದು ಮೀಡಿಯಂ ಗಾತ್ರದ ಹಲಸಿನ ಹಣ್ಣು ಅಂದ್ರೆ ಒಂದು 100 ಮಾಡಬಹುದು, 75-100 ಖಂಡಿತವಾಗ್ಲೂ ಆಗುತ್ತೆ. ಚೆನ್ನಾಗಿ ಎಷ್ಟು ದಿವಸ ಇಡಬಹುದು ಈ ಹಪ್ಪಳಗಳನ್ನ? ವರ್ಷಗಟ್ಲೆ ಇರ್ಬೋದು, ವರ್ಷ ಒಂದ್ ವರ್ಷದವರೆಗೂ ನಾನು ಇಟ್ಟಿದ್ದೀನಿ, ಚೆನ್ನಾಗಿದೆ. ಏನಾಗಲ್ಲ, ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ ಎಣ್ಣೆ ಪದಾರ್ಥ ನಾವು ಯೂಸ್ ಮಾಡಿರಲ್ಲ, ಸ್ವಲ್ಪ ಮಾತ್ರ ಎಣ್ಣೆ ಇದ್ ಮಾಡಿರ್ತೀವಿ ಒಣಗಾಕಿ ಅಷ್ಟೇ, ಅದಕ್ಕೆ ಎಣ್ಣೆ ಯೂಸ್ ಮಾಡಿರಲ್ಲ, ಅಂಟು ಬರಲ್ಲ, ಏನೂ ಆಗಲ್ಲ, ಸ್ಮೆಲ್ ಬರಲ್ಲ. ಬಿಸಿಲಲ್ಲಿ ಒಣಗಿಸಿದ ಕೂಡ್ಲೇ ಆ ಬಟ್ಟೆಗೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹೋಗಿರುತ್ತೆ ಎಣ್ಣೆ ಪದಾರ್ಥ, ಹಂಗಾಗಿ ವರ್ಷಗಟ್ಲೇನು ಇಡ್ಬಹುದು. ಮಧ್ಯ ತೆಗೆದು ಒಂದ್ ಸ್ವಲ್ಪ ದಿನ, ಒಂದ್ ಸ್ವಲ್ಪ ಹೊತ್ತು, ಒಂದ್ ಅರ್ಧ ಗಂಟೆ, ಒಂದ್ ಮುಕ್ಕಾಲ್ ಗಂಟೆ ಬಿಸಿಲಿಗೆ ಹಾಕಿ ಚೆನ್ನಾಗಿರೋ ಬಿಸಿಲಲ್ಲಿ ಮತ್ತೆ ಇಟ್ಕೊಂಡ್ರೆ ಏನು ಆಗಲ್ಲ, ಚೆನ್ನಾಗಿರುತ್ತೆ. ಇಟ್ಕೊಂಡು ಪೂರ್ತಿ ನಮ್ಮಲ್ಲೇ ಬಳಸ್ತಾ ಇದೀವಿ, ವರ್ಷದವರೆಗೂ ನಮ್ಗೆ ಯೋಚನೆ ಇಲ್ಲ ಹಪ್ಪಳ ಮಾಡ್ಬೇಕು. ನನ್ಗೆ ಬೇರೆ ಹಪ್ಪಳಕ್ಕಿಂತ ನಂಗೆ ಇದೇ ಖುಷಿ ಕೊಡುತ್ತೆ, ಹೆಚ್ಚು ರುಚಿನೂ ಇರುತ್ತೆ, ಉಪ್ಪು ಖಾರ ಜೀರಿಗೆ ಸ್ವೀಟ್ ಇರುತ್ತೆ, ಎಲ್ಲದು ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಒಂದು ವಿಶೇಷವಾದ ರುಚಿ ಅಚ್ಚೆ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರಾ? ಎಲ್ಲರೂ ಇಷ್ಟಪಡ್ತಾರೆ. ಯಾರಿಗೂ ಇದು ಹಲಸಿನ ಹಪ್ಪಳ ಇಷ್ಟೊಂದು ಈಸಿಯಾಗಿ ಮಾಡ್ಬೋದು ಅನ್ನೋ ಇದೇ ಗೊತ್ತಿರ್ಲಿಲ್ಲ, ಈಗ ನಾನ್ ಮಾಡಿದ್ಮೇಲೆ ಎಲ್ರೂ ಇಷ್ಟಪಡ್ತಾರೆ. ನಮ್ ಭಾವ ಭಾವನ ಮಕ್ಳುಗಳು ಎಲ್ಲ ಅವನಂತೂ ಅಡ್ವೊಕೇಟ್, ಅವನನ್ನಂತೂ ನನ್ ಟೈಮ್ ಸಿಕ್ಕಾಗೆಲ್ಲ ಅವ್ನ ಕರ್ಕ ಬಂದು ಹಲಸಿನಕಾಯಿ ಕುಯಿಸಿ ನಂಗೆ ಬಿಡಿಸ್ಕೊಟ್ಬಿಡು, ನಂಗ್ ಸಾಕು, ನಾನ್ ಮಾಡ್ಬಿಡ್ತೀನಿ ಅಂತ ಬರೀ ಅವನಂತೂ ಅವನೇ ಮಾಡ್ತಾನೆ. ನನ್ ಮಗಳು ಸಪೋರ್ಟ್ ಮಾಡ್ತಾಳೆ, ನಮ್ಮನೆಯವರು ಎಲ್ರು ಸಪೋರ್ಟ್ ಮಾಡ್ತಾರೆ. ಹಪ್ಪಳ ಮಾಡೋದ್ರಲ್ಲಿ ಅವ್ರಿಗೂ ರುಚಿ ಇರುತ್ತಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಏನ್ ಸಂಜೆ ಟೈಮು ಕಾಫಿಗೆ ಜೊತೆಗೆಲ್ಲ ಆರಾಮಾಗಿ ಯಾರು ನೆಂಟರು ಬಂದ್ರು ಸಾಕು, ನನ್ಗೆ ಏನು ಯೋಚನೆನೇ ಇರಲ್ಲ. ಒಂದೆರಡು ಎಣ್ಣೆ ಹಾಕ್ಬಿಟ್ಟು ಒಂದ್ ಲೋಟ ಕಾಫಿ ಮಾಡ್ಕೊಟ್ಬಿಟ್ರೆ ಒಂಥರ ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಒಂದು ಹಲಸಿನಕಾಯಿನ ಹಪ್ಪಳ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ಬೇಕಾಗುತ್ತೆ? ಸಮಯ ಅಂದ್ರೆ ಒಂದೇ ಗಂಟೆ ಸಾಕು, ಅದಕ್ಕೇನಿಲ್ಲ. ಚೆನ್ನಾಗಿ ಒಬ್ರು ನೀಟಾಗಿ ಹೆಚ್ಕೊಟ್ಬಿಟ್ಟು ತೋಳೆ ಬಿಡಿಸ್ಕೊಂಡು, ನಾವೇನು ತೋಳೆ ಬಿಡಿಸ್ಕೊಂಡು ಅಂಟಾಗುತ್ತೆ, ಅಂಟು ಇನ್ನೇನು ಒಂದ್ ಸಲ ನೀಟಾಗಿ ಒರೆಸ್ಕೊಬಿಟ್ರೆ ಅಂಟು ಬರಲ್ಲ. ಅದನ್ನೆಲ್ಲ ಎಣ್ಣೆ ಹಚ್ಕೊಂಡು ಕ್ಲೀನ್ ಆಗಿ ಒರೆಸ್ಕೊಬಿಟ್ರೆ ಅಂಟೇ ಇರಲ್ಲ. ಕ್ಲೀನ್ ತೋಳೆ ಬಿಡಿಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಅರ್ಧ ಗಂಟೆ ಬೇಕು, ಬೇಯಿಸಿ ಕುಟ್ಟೋದಕ್ಕೆ ಒಂದರ್ಧ ಗಂಟೆ ಅಷ್ಟೇ. ಪ್ರೆಸ್ ಮಾಡಿ ಒಂದರ್ಧ ಗಂಟೆ ಅದನ್ನ ಪ್ರೆಸ್ ಮಾಡಿ ಆರಾಮಕ್ಕೆ. ಹಾಗಾಗಿ ಬಹಳ ಈಸಿಯಾಗಿ ಮಾಡ್ಬೋದು. ಇದ್ರ ಜೊತೆಗೆ ಮತ್ತೆ ಹಲಸಿನ ಹೋಳಿಗೆಯನ್ನು ಕೂಡ ಮಾಡ್ತಾರ. ಹಲಸಿನ ಹೋಳಿಗೆ ಮಾಡೋಂಥದ್ದು ಹೇಗೆ? ಅದು ಹಣ್ಣಲ್ಲಿ ಮಾಡೋಂಥದ್ದು? ಹೌದು, ತುಂಬಾ ಚೆನ್ನಾಗಿ ಹಣ್ಣಾಗಿರೋಂಥದ್ದು. ನಮ್ಮನೇಲಂತೂ ನಮ್ಮನೆ ಹಣ್ಣು ಅಂದ್ರೆ ತುಂಬಾನೇ ರುಚಿಯಾಗಿದೆ, ಅದು ಒಂಥರ ಜೇನುತುಪ್ಪ ತಿಂದಷ್ಟು ರುಚಿ ಇರುತ್ತೆ. ಅದ್ರಲ್ಲಂತೂ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇನಿಲ್ಲ, ಕಾಯಿ ಹೋಳಿಗೆಗೆ ಎಲ್ಲ ನಾವು ರೆಡಿ ಮಾಡ್ಕಂತೀವಲ್ಲ, ಕಾಯಿ ಒಂದ್ ಸ್ವಲ್ಪ ಗಸಗಸೆ ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಮೂರನ್ನು ಚೆನ್ನಾಗಿ ರುಬ್ಬಿ ಕುದಿಸ್ಕೊಳ್ಳೋದು. ಹಲಸಿನ ಹಣ್ಣಿನ ಜೊತೆಗೆ ಹಲಸಿನ ಹಣ್ಣನ್ನು ಆಮೇಲೆ ಒಂದ್ಸತಿ ಮಿಕ್ಸಿಗೆ ಹಾಕೊಂಡು ಅದು ಪೇಸ್ಟ್ ಆಗ್ಬಿಡುತ್ತೆ ಫುಲ್. ಅದನ್ನೇ ಹಾಕಿ ಬೆಲ್ಲ ಕಾಯಿ ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟು ಕೂಡಿಸ್ಕೊಳ್ಳೋದು, ಅದು ಹೂರ್ಣ ಆಗುತ್ತೆ. ಆಮೇಲೆ ಮೈದಾ ಇನ್ನೇನ್ ಮಾಮೂಲಿಯಾಗಿ ಮೈದಾ ಚಿರೋಟಿ ರವೆ ಎಲ್ಲ ಕಣ್ಕ ಮಾಡ್ಕೊಂಡು ಎರಡನ್ನು ಪ್ರಿಪೇರ್ ತುಂಬಾ ಚೆನ್ನಾಗಿರುತ್ತೆ. ನಾವೇನು ಬೇಳೆಯನ್ನ ಬೇಯಿಸಿ ಹೋಳಿಗೆಯನ್ನ ಮಾಡ್ತೇವ ಅದ್ರ ಬದಲಿಗೆ ಹಲಸಿನ ಹಣ್ಣನ್ನು ಯೂಸ್ ಮಾಡ್ಕೊಂಡು ಬಳಕೆ ಮಾಡಿ ಮಾಡ್ಬೋದು. ಇದ್ರದ್ದು ರುಚಿ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತೆ. ಹಲಸಿಂದು ಸ್ಮೆಲ್ ಬೇರೆ ಇಲ್ಲ, ಸ್ಮೆಲ್ ಒಂದ್ ಸ್ವಲ್ಪ ಗೊತ್ತಾಗಲ್ಲ. ಏಲಕ್ಕಿ ಹಾಕಿರ್ತೀವಲ್ಲ, ಗಸಗಸೆ ಹಾಕಿರ್ತೀವಿ, ಹಂಗಾಗಿ ಅದ್ರ ಸ್ಮೆಲ್ ಹಲಸಿಂದೇ ನಾವು ಅಂತ ಟೇಸ್ಟ್ ಕಂಡಿಡಿಯಕ್ ಕಷ್ಟ. ಕಾಯಿ ಹೋಳಿಗೆ ತರಾನೇ ಇರುತ್ತೆ. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀರೋ ಅಥವಾ ಹಲಸಿನ? ಇಲ್ಲ, ಹಬ್ಬ ಹರಿದಿನಗಳಲ್ಲಿ ನಮಗೆ ಬೇಳೆ ಒಬ್ಬಟ್ಟಿಗೆ ಟೈಮ್ ಆಗುತ್ತೆ, ಅದೇ ಒಂಥರ ಮನೆಯಲ್ಲಿ ಖುಷಿ ಕೊಡುತ್ತೆ. ಮಾವಿನಣ್ಣ ಸೀಸನ್ ಅಲ್ಲಿ ಬಂದ್ರೆ ಮಾವಿನಣ್ಣಿಂದು ರಸಾಯನ ಮಾಡ್ಬಿಟ್ಟು ಒಬ್ಬಟ್ಟು ಮಾಡೋದೇ ಅದೇ ಖುಷಿ ಕೊಡುತ್ತೆ. ಬೇರೆ ದಿನಗಳಲ್ಲೇ ಜಾಸ್ತಿ ಮಾಡೋದು, ಹಬ್ಬಕ್ಕೆ ಏನ್ ಇಟ್ಕೊಳಲ್ಲ. ಹಬ್ಬ ಹೊರತುಪಡಿಸಿ ಬೇರೆ ಟೈಮ್ ದಿವಸಗಳಲ್ಲಿ ಹೆಚ್ಚು ಸಮಯ ಇರುತ್ತೆ, ಅಂತ ಸಂದರ್ಭದಲ್ಲಿ ಇದನ್ನ ಮಾಡ್ಬೋದು. ಒಂದು ಸಾಮಾನ್ಯವಾದ ಹಣ್ಣಲ್ಲಿ ಎಷ್ಟು ಹೋಳಿಗೆಗಳನ್ನ ತಯಾರಿಸಬಹುದು? ಹೋಳಿಗೆ ಅಂದ್ರೆ ಒಂದ್ 50-100 ಆಗುತ್ತೆ, ಅದಕ್ಕೇನು ತುಂಬಾ ಏನು ಪೂರ್ಣ ಬೇಕಾಗಲ್ಲ. ಹಂಗಾಗಿ ಒಂದು 5-6 ತೋಳೆ ಒಂದಾದ್ರೆ ನಮ್ ಮನೆಗೆ ಫುಲ್ ಒಂದ್ 10 ಜನ ತಿನ್ಬಹುದು. ಅಷ್ಟು ಮಾಡ್ಬೋದು ಆಗುತ್ತೆ. ಅದು ಒಂದ್ ಸ್ವಲ್ಪ ಒಂದು ಭಾಗ ಕಾಯಿ ಹಾಕ್ತೀವಿ, ಬೆಲ್ಲ ಇರುತ್ತೆ, ಎಲ್ಲ ಮಿಕ್ಸ್ ಮಾಡಿ ಹಲಸಿಂದು ಸ್ವಲ್ಪ ಇರುತ್ತಲ್ಲ ಚೆನ್ನಾಗಿ ಹೊಂದ್ಕೊಂತೆ ಮಾಡ್ಬೋದು. ಈ ಮಾಮೂಲಿ ಹೋಳಿಗೆಗೂ ಹಲಸಿನ ಹೋಳಿಗೆಗೂ ಏನ್ ವ್ಯತ್ಯಾಸ? ರುಚಿಯಲ್ಲಾಗ್ಬೋದು, ಅದರ ಬಣ್ಣದಲ್ಲಾಗ್ಬೋದು, ಅಥವಾ ಅದ್ರ ಬಳಕೆಯಲ್ಲಾಗ್ಬೋದು, ಏನ್ ವ್ಯತ್ಯಾಸ ಇರುತ್ತೆ? ಬೇಳೆ ಹೋಳಿಗೆ ಆದ್ರೆ ನಾವು ಹಬ್ಬ ದಿನಗಳೆಲ್ಲ ಮಾಡ್ತಲೇ ಇರ್ತೀವಿ, ಅದು ಅದೇ ಒಂಥರ. ಇದು ಹಲಸಿನ ಹಪ್ಪಳದಲ್ಲಿ ಅದೇನೋ ಒಂಥರ ಟೇಸ್ಟ್ ಇರುತ್ತೆ. ಹಲಸಿನ ಹಣ್ಣು ತಿನ್ನಕ್ಕೆ ಎಷ್ಟು ರುಚಿಯಾಗಿರುತ್ತೋ ಒಬ್ಬಟ್ಟು ಅಷ್ಟೇ ರುಚಿಯಾಗಿರುತ್ತೆ. ಅದು ಬೇಳೆ ಹೋಳಿಗೆದೆಲ್ಲ ಕಡಲೆ ಬೇಳೆ ಅದು ಇದು ಒಂದ್ ಸ್ವಲ್ಪ ಹೆಲ್ತ್ಗೆ ಇದಾದ್ರೂ ಇದು ಹಲಸಿಂದು ಪ್ರತಿ ಒಂದಕ್ಕೂ ಔಷಧಿ ಗುಣನೇ ಇದೆ ಅಂತ ಹೇಳ್ತಾರೆ. ಬೀಜದಿಂದ ಹಿಡಿದು ಹಲಸಿನ ಹಣ್ಣಿಂದ ಹಿಡಿದು ಎಲ್ಲದ್ರಲ್ಲೂ ಔಷಧಿ ಗುಣ ಇದೆ ಅಂತ ಹೇಳ್ತಾರೆ. ಒಳ್ಳೆ ಪ್ರೋಟೀನ್ ಎಲ್ಲದು ಪ್ರತಿ ಒಂದು ಇದೆ, ಸಿ ವಿಟಮಿನ್ ಎಲ್ಲ ತರದ್ದು ಅದು ಹಲಸಿನ ಹಣ್ಣು ತುಂಬಿಕೊಂಡಿದೆ. ನಾವು ಮಿತವಾಗಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹಲಸಿನ ಹೋಳಿಗೆಯನ್ನ ಎಷ್ಟು ದಿವಸ ಇಡ್ಬೋದು? ಮಾಡಿದ್ಮೇಲೆ ಒಂದ್ ವಾರ 15 ದಿನದವರೆಗೂ ಇರ್ಬೋದು. ಹಾಳಾಗೋದಿಲ್ಲ? ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಎಲ್ಲದನ್ನು ಕುದಿಸಿಟ್ಟಿದ್ದಲ್ಲ ಅದು ಹೂರ್ಣ ಎಲ್ಲ ರುಬ್ಬಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕುದಿಸಿರ್ತೀವಿ, ಮಿಕ್ಸ್ ಆಗೋವರೆಗೂ, ಗಟ್ಟಿ ಬರೋವರೆಗೂ. ಹಂಗಾಗಿ ಹಾಳಾಗದೇ ಇಲ್ಲ, ಒಂದು 15 ಡೇಸ್ ವರೆಗೂ ಇಡ್ಬೋದು. ಹೀಗೆ ಹಲಸಿನ ಹೋಳಿಗೆಯನ್ನ ಮಾಡುವಂತಹ ಒಂದು ವಿಧಾನ. ಹಲಸಿನ ಬೀಜವನ್ನು ಕೂಡ ನೀವು ಮೌಲ್ಯವರ್ಧನೆಯನ್ನ ಮಾಡ್ತೀರಾ? ಹಲಸಿನ ಬೀಜ ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚು ಅಂತ ಅಂದ್ರೆ ಸಾರಿಗೆ ಬಳಸ್ತಾ ಇದ್ರು ಅಷ್ಟೇ. ಸಾರಿಗೆ ಬಳಸ್ತೀವಿ, ಉರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಕೂಡ ಇದೆ ನಮ್ಮ ಭಾಗದಲ್ಲಿ. ಹಲಸಿನ ಬೀಜದಲ್ಲಿ ಏನೇನ್ ಮಾಡ್ತೀರಾ? ಬೀಜದಲ್ಲಿ ನಾನು ಅದೇ ಸ್ವೀಟ್ ಎಣ್ಣೆಯಲ್ಲಿ ಕರಿಯಂತದ್ದು ಅದನ್ನ ಚೆನ್ನಾಗಿ ಬೇಯಿಸ್ಬಿಡೋದು ಕುಕ್ಕರ್ ನಲ್ಲಿ. ಹಲಸಿನ ಬೀಜನ ಅದು ಸಿಪ್ಪೆ ಎಲ್ಲ ತೆಗೆದು ಬೇಯಿಸ್ಬಿಡೋದು. ಅದು ಬೇಯಿಸಿದ ಮೇಲೆ ಸಿಪ್ಪೆ ತೆಗಿಬಹುದು, ಚೆನ್ನಾಗಿರುತ್ತೆ, ಈಸಿಯಾಗಿ ಬರುತ್ತೆ. ಅದ್ ಬಿಡಿಸಿ ಅದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳೋದು, ಅದಕ್ಕೆ ಕೊಬ್ಬರಿ, ಒಂದ್ ಸ್ವಲ್ಪ ಗಸಗಸೆ, ಏಲಕ್ಕಿ, ಅದನ್ನ ಇಷ್ಟನ್ನು ಮಿಕ್ಸಿಲಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಮನೇಲೆ ಇರುತ್ತೆ, ಬೆಲ್ಲ ಇರುತ್ತೆ, ಅದನ್ನ ಸ್ವಲ್ಪ ಹುರ್ಕೊಳೋದು ಎಲ್ಲದನ್ನು. ಆಮೇಲೆ ಬೆಲ್ಲ ಹಾಕಿ ಸ್ವಲ್ಪ ಜಿಮ್ಸ್ಕೊಬಿಟ್ಟು ಅದನ್ನೆಲ್ಲ ಮತ್ತೆ ಹೂರ್ಣ ತರನೇ ರೆಡಿ ಆಗುತ್ತೆ. ಅದ್ ರೆಡಿ ಆದ್ಮೇಲೆ ಅದನ್ನ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಕಜ್ಜಾಯ ತರ ಬಿಲ್ಲೆ ಮಾಡಿ ಎಣ್ಣೆಲಿ ಕರಿಯೋದು. ಎಣ್ಣೆಲಿ ಕರೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಗರಿ ಗರಿ ಆಗಿರುತ್ತೆ, ತಿನ್ನಕ್ಕೂ ರುಚಿಯಾಗಿರುತ್ತೆ. ಹಲಸಿನ ಬೀಜದ್ದು ಅನ್ನ ತರ ಏನು ಗೊತ್ತಾಗಲ್ಲ. ಸೇಮ್ ನಾವು ಕಜ್ಜಾಯ ಮಾಡ್ತೀವಲ್ಲ, ಸೇಮ್ ಟೇಸ್ಟ್ ಬರುತ್ತೆ. ಅಂದ್ರೆ ನಾವು ಅಕ್ಕಿ ಬಳಸ್ತೀವಿ, ಬೀಜ ಬಳಸಿ ಮಾಡುವಂತದ್ದು. ಇದು ಹೇಗಿರುತ್ತೆ ರುಚಿಯಲ್ಲಿ ಮತ್ತೆ ಬಣ್ಣದಲ್ಲಿ ವಾಸನೆಯಲ್ಲಿ? ಏನಿಲ್ಲ, ಕಜ್ಜಾಯದ್ದು ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇದ್ರಲ್ಲಿ ಇರುತ್ತೆ. ನಾವು ಹಲಸಿನ ಬೀಜದಲ್ಲಿ ಮಾಡಿದೀವಿ ಅಂತ ಅನ್ಸೋದು ಇಲ್ಲ, ಮಾಡ್ಕೊಟ್ರೆ ಎಲ್ಲರೂ ಕಂಡಿಡಿಯೋದು ಇಲ್ಲ, ಚೆನ್ನಾಗಿದೆ, ರುಚಿಯಾಗಿದೆ. ಹಲಸಿನ ಹಣ್ಣಲ್ಲಿ ಅಂದ್ರೆ ಪ್ರೋಟೀನ್ ತುಂಬಾನೇ ಇರೋದ್ರಿಂದ ಯಾವ ರೀತಿ ಬಳಸಿದ್ರು ಅನುಕೂಲನೆ. ಚಿಪ್ಸ್ ಎಲ್ಲಾ ತರದ್ದನ್ನು ಮಾಡಬಹುದು. ಅಲಸಂದೆ ಅಂದ್ರೆ ಒಂದು ಮುಳ್ಳು ಬಿಟ್ರೆ ಇನ್ನೆಲ್ಲದೂ ಯೂಸ್ ಆಗ್ತಲೇ ಇರುತ್ತೆ. ಎಳೆ ಇದ್ರಲ್ಲಿ ಸಾರ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಅದ್ರಲ್ಲೇ ಬಿರಿಯಾನಿ ಮಾಡ್ತೀವಿ. ಎಲ್ಲಾ ತರದ್ದನ್ನು ಹಲಸಿನ ಅಂದ್ರೆ ಚಿಕ್ಕೋದ್ರಿಂದ ಹಿಡಿದು ದೊಡ್ಡದ್ರವರ್ಗುನು ಅದು ಅನುಕೂಲನೆ ಜಾಸ್ತಿ. ಎಲ್ಲ ತರದ್ದು ಮಾಡಬಹುದು. ಹಲಸಿನ ಚಿಪ್ಸ್ ಕೂಡ ಮಾಡ್ತಾರ ಅಲ್ವಾ? ಚಿಪ್ಸ್ ಹಲಸಿನ ಚಿಪ್ಸ್ ಮಾಡುವಂತದ್ದು ಹೇಗೆ? ಬಲ್ತಿರ ಕಾಯಿನಲ್ಲಿ ಒಂದು ಸ್ವಲ್ಪ ಸಣ್ಣದು ಇದ್ಬರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಸೀಳ್ಕಬಿಡೋದು. ಹಲಸಿನ ತೋಳ ಬಲ್ತಿದ್ದು ಅದನ್ನ ಎಣ್ಣೆಲೇ ಕರಿಯೋದು, ಡೈರೆಕ್ಟ್ ಆಗಿ ನೇರವಾಗಿ ಡೈರೆಕ್ಟ್ ಆಗಿ ಕರಿಯೋದು. ಆಲೂಗಡ್ಡೆ ಚಿಪ್ಸ್ ಮಾಡ್ತೀವಲ್ಲ ಸೇಮ್ ಅದೇ ತರನೇ ಎಣ್ಣೆಗೆ ಹಾಕಿ ಕರೆದ್ರೆ ಅದು ಕೊಂಚ ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ. ತಿನ್ಬಹುದು ಚೆನ್ನಾಗಿ. ಎಷ್ಟು ದಿವಸ ಇಡಬಹುದು ಹಲಸಿನ ಚಿಪ್ಸ್ ನ? ಅದನ್ನು ಇಡಬಹುದು, ಅದನ್ನ 15 ದಿನವರೆಗೂ ಇಡಬಹುದು. ಮನೇಲಿ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ರೆ ಇರುತ್ತೆ. ಈಗ ಏನ್ ನೀವು ಎಲ್ಲ ಪದಾರ್ಥಗಳನ್ನು ಮಾಡ್ತಿರಲ್ಲ, ಬರೀ ಮನೆ ಬಳಕೆಗೆ ಅಷ್ಟೇ ಮಾಡ್ತಿರೋ ಅಥವಾ ಹೊರಗಿನವ್ರಿಗೆ ಮಾರಾಟ ಮಾಡುವಂತದ್ದು ಅಥವಾ ಕೇಳಿದವರಿಗೆ ಕೊಡುವಂತದ್ದು ಈ ತರದ್ ಮಾಡ್ತಿರೋ ಹೇಗೆ? ಇನ್ನು ಮಾರಾಟದ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸ್ಗೆ, ಅಕ್ಕಪಕ್ಕದವ್ರಿಗೆಲ್ಲರಿಗೂ ಟೇಸ್ಟ್ ಕೊಟ್ಟಿದ್ದೀನಿ. ಎಲ್ರೂ ಇಷ್ಟಪಡ್ತಾರೆ, ಎಲ್ರು ಇವಾಗ ನನ್ ಕೈ ಜೋಡಿಸ್ತವ್ರೆ. ಇದೇ ರೀತಿ ಆದ್ರೆ ಬೇಕಾದ್ರೆ ಮುಂದೆ ಜೋಡಿಸ್ಕೋಬಹುದು. ಎಲ್ಲಾ ಕಡೆನು ಹಲಸಿನ ಹಪ್ಪಳ ಮಾಡಿ ಮಾಡ್ತಾರೆ, ನಾನು ಇದನ್ನ ತೊಡಸ್ಕೋಬಹುದು. ನಮ್ಮ ಭಾಗದಲ್ಲಿ ಹಲಸು ಯಥೇಚ್ಛವಾಗಿ ಸಿಗುತ್ತೆ, ಹಳ್ಳಿ ಹಳ್ಳಿಗಳಲ್ಲೂ ಕೂಡ. ಹಳ್ಳಿಲಿ ತುಂಬಾನೇ ವೇಸ್ಟ್ ಆಗ್ತಾ ಇದೆ ಅಂದ್ರೆ ಯಾರು ತಿನ್ನದೇ ಇಲ್ಲ, ತಿನ್ನಕ್ ಇಷ್ಟಪಡಲ್ಲ ತುಂಬಾ ಜನ ತಿನ್ನಲ್ಲ. ನಮ್ಮನೇಲೆ ಒಂದು ಮರ ಇದೆ, ಒಬ್ರು ತಿನ್ನಕ್ ಇಷ್ಟನೇ ಪಡಲ್ಲ. ಈಗ ನಾನು ಈ ರೀತಿ ಬಳಸ್ಕೊಂಡಿರೋದ್ರಿಂದ ಎಲ್ಲ ಅನುಕೂಲ ಆಗ್ತಾ ಇದೆ. ಇಲ್ಲ ಅಂದ್ರೆ ಅಲ್ಲೇ ಹಕ್ಕಿ ಪಕ್ಷಿಗಳಿಗೆ ಒಳ್ಳೆ ಆಹಾರ ಆಗಿದೆ. ಎನಿ ಟೈಮ್ ಪಕ್ಷಿಗಳು ನಮ್ಮ ಮನೆ ಹತ್ರನೇ ಇರುತ್ತೆ. ಒಂದು ಮರ ಇರೋದ್ರಿಂದ ತುಂಬಾ ಬಿಡುತ್ತೆ. ಅದೇನ್ ಕಡಿಮೆ, ಒಂದು ಮರಕ್ಕೆ ಒಂದು 50-60 ಹಲಸಿನಕಾಯಿ ಬಿಟ್ಟಿದೆ. ಅದನ್ನ ವೇಸ್ಟ್ ಮಾಡೋದಕ್ಕಿಂತ ಈ ತರ ಸದ್ಬಳಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ನೀವಾಗ್ಲೇ ಹೇಳಿದಾಗೆ ಅದ್ರ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಹಂಗಾಗಿ ಅದನ್ನ ಸದ್ಬಳಕೆಯನ್ನ ಮಾಡ್ಕೋಬಹುದು. ನಾವು ಹಳ್ಳಿ ಭಾಗದಲ್ಲೆಲ್ಲ ಸಾಕಷ್ಟು ನೋಡಿದ್ದೇವೆ, ಸುಮ್ನೆ ಅದನ್ನ ವೇಸ್ಟ್ ಮಾಡ್ತಾರೆ. ಅದನ್ನ ಕಡಿದು ದನಗಳಿಗೆ ಹಾಕುವಂತದ್ದು, ದನಗಳಿಗೆ ಹಾಕಬಾರ್ದು ಅಂತ ಅಲ್ಲ, ಹಾಕಿ ಈಗ ದನಗಳ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಅನೇಕ ಕಡೆ ಬಿದ್ದು ಹಂಗೆ ಕೊಳತು ಹೋಗುವಂತದ್ದು, ಹಾಳಾಗುವಂತದ್ದು, ಈ ತರದನ್ನೆಲ್ಲ ನೋಡ್ತೇವೆ. ಅದ್ರ ಬದಲಿಗೆ ಅದರ ಮೌಲ್ಯವರ್ಧನೆಯನ್ನ ಮಾಡ್ತಾ ಹೋದ್ರೆ ಅದನ್ನ ವರ್ಷ ಪೂರ್ತಿ ನಾವು ಬಳಕೆಯನ್ನ ಮಾಡಬಹುದು. ಮತ್ತೆ ಹಲಸಿನ ವರ್ಷ ಪೂರ್ತಿ ನಮಗೆ ಸಿಗೋದಿಲ್ಲ, ಯಾವುದೋ ಒಂದು ಸಿಗಲ್ಲ, ಒಂದ್ ಸಲ ಸಿಗೋದ್ರಿಂದ ನಾವು ವರ್ಷ ಪೂರ್ತಿ ಬಳಸ್ಕೋಬಹುದು. ಬಳಸ್ಕೊಳ್ತಾರೆ ನಾವು ಅದನ್ನ ಹೊರಗಡೆ ಕೊಂಡು ತಿನ್ನಕ್ಕಿಂತ ನಾವು ಮನೆಗಳಲ್ಲಿ ಮಾಡ್ಕೊಂಡ್ಬಿಟ್ರೆ ಈ ರೋಗಗಳಿಗಿಂತ ಮನೆಯಲ್ಲೇ ನಾವ್ ಏನೇ ಆದ್ರೂ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಬಳಸ್ಕೊಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಆರೋಗ್ಯಕ್ಕೆ ಕೂಡ ಒಳ್ಳೇದು. ಈಗ ನಾವೆಲ್ಲೋ ದುಡ್ಡು ಕೊಟ್ಟು ತರಿಸ್ಕೊಂಡು ಯಾರೋ ಮಾಡಿರ್ತಾರೆ, ಅದ್ ಹೇಗ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ, ಏನ್ ಹಾಕಿರ್ತಾರೆ ಅಂತ ಗೊತ್ತಿರಲ್ಲ. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡುವಾಗ ಅದಕ್ಕೆ ಸಾಕಷ್ಟು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡ್ತಾರೆ, ಹಾಳಾಗ್ಬಾರ್ದು ಅದು ಅಂತ ಹೇಳಿ. ಹಂಗಾಗಿ ಎಲ್ಲೋ ಮಾಡಿದ್ದನ್ನ ತಂದು ತಿನ್ನೋದಕ್ಕಿಂತ ನಾವೇ ನಮ್ ಕಣ್ಣಾರೆ ಮತ್ತೆ ನಮ್ಮ ಮನೆಯಲ್ಲಿ ಏನ್ ಬೆಳೆಯುತ್ತೋ ಅದನ್ನ ಮೌಲ್ಯವರ್ಧನೆ ಮಾಡ್ಕೊಂಡು ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಉಪಯುಕ್ತ. ಇದರಿಂದ ಹಣವನ್ನು ಕೂಡ ಉಳಿಸಬಹುದು. ಹೊರಗಡೆ ಕೊಂಡು ತರಬೇಕು ಅಂತ ಅಂದ್ರೆ ನಾವು 4-6 ರೂಪಾಯಿ ಕೊಡಬೇಕಾಗುತ್ತೆ. ಅದ್ರ ಬದಲಿಗೆ ಇಲ್ಲೊಂದಿಷ್ಟು ಹಣವನ್ನು ಕೂಡ ಉಳಿತಾಯ ಮಾಡಬಹುದು, ನಮ್ಮ ಸಮಯವನ್ನ ಸದ್ಬಳಕೆ ಮಾಡಬಹುದು. ನಮ್ಮ ಹಿತ್ತಲಿನಲ್ಲಿ ಅಥವಾ ತೋಟದಲ್ಲಿ ಏನ್ ಬೆಳೀತಾ ಇದೀವೋ ಆ ಒಂದು ಉತ್ಪನ್ನಗಳನ್ನು ಕೂಡ ಸದ್ಬಳಕೆಯನ್ನು ಮಾಡಬಹುದು. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಒಳ್ಳೇದು. ಈಗ ಹಲಸಿನಲ್ಲಿ ಬೇರೆ ಬೇರೆ ತರಹದ್ದು ವಿಧಾನಗಳಿದಾವೆ. ಕೆಂಪ್ ಹಲ್ಸ್ ಇರುತ್ತೆ, ಹಳದಿ ಹಲ್ಸ್ ಇರುತ್ತೆ, ಮತ್ತೆ ಬಿಳುವಿನ ಹಣ್ಣು ಅಂತ ಹೇಳಿ ಆ ತರದ್ದು ಇರುತ್ತೆ. ಎಲ್ಲ ಪ್ರಕಾರದ ಹಣ್ಣುಗಳಲ್ಲಿ ಈ ತರದ ಉತ್ಪನ್ನಗಳನ್ನು ಮಾಡಬಹುದು ಅಥವಾ ಹೇಗೆ ಅಂತ? ಕಾಯಿನಲ್ಲಿ ಎಲ್ಲದನ್ನು ಮಾಡಬಹುದು, ಆದ್ರೆ ತುಂಬಾ ಚೆನ್ನಾಗಿರೋ ಹಣ್ಣೇ ಬೆಸ್ಟ್. ಬೇರೆಯವ್ರಿಗೂ ಕೂಡ ಕಲ್ಸ್ಕೊಡೋ ಅಂತ ಪ್ರಯತ್ನ ಮಾಡ್ತಾ ಇದ್ರು? ಹೌದು, ನಮ್ಮನೆಗೆ ಇಲ್ಲಿ ಅಂತೂ ಸುತ್ತಮುತ್ತ ಎಲ್ಲಾರ್ಗುನು ಹೇಳ್ತಾ ಇದೀನಿ, ಎಲ್ರಿಗೂ ತೋರಿಸ್ಕೊಡ್ತಾ ಇದೀನಿ, ನನ್ ಜೊತೆ ಸೇರಿಸ್ಕೊಂಡು ಎಲ್ರಿಗೂ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ನಮ್ಮ ಹಾಸನಲ್ಲಿ ಇನ್ನೊಬ್ರು ಅಕ್ಕ ಇದಾರೆ, ಅವರು ಬಂದಿದ್ರು, ಅವರು ಮಾಡಿದ್ರು, ನನ್ ಜೊತೆ ಕೈ ಜೋಡಿಸಿ ಅವರು ಮಾಡಿದ್ರು. ತುಂಬಾ ಖುಷಿ ಆಯ್ತು, ಅಯ್ಯೋ ಇಷ್ಟು ಈಸಿಯಾಗಿ ಇಷ್ಟು ಹಪ್ಪಳ ಮಾಡ್ಕೊಂಡ್ರೆ ಮನೆಗಾರು ಖುಷಿಯೇ ಇರುತ್ತಲ್ಲ, ತಿನ್ಬಹುದಲ್ಲ ಎಲ್ರು ಅಂದ್ರೆ ಅವರು ಮಾಡ್ತಾರೆ, ಎಲ್ರಿಗೂ ತೋರಿಸ್ಕೊಡ್ತಾ ಇದೀನಿ. ಬೇರೆ ಯಾರಾದ್ರೂ ಮಾಡ್ಬೇಕು ಅನ್ನೋ ಆಸಕ್ತಿ ಇಟ್ಕೊಂಡು ಹೇಗ್ ಮಾಡೋದೇನು ಅಂತ ಹೇಳಿ ಕೇಳ ಅಂತ ಅವ್ರಿಗೆ ನೀವ್ ಹೇಳ್ಕೊಡ್ಬೋದು? ಹೇಳ್ಕೊಡ್ತೀನಿ. ಹೇಗೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು? ಮೊಬೈಲ್ ನಂಬರ್ ಇದೆ, 9141949494535313. ಇದು ಉಷಾ ಅವರ ಸಂಪರ್ಕ ಸಂಖ್ಯೆ. ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ